ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:51. ಈಗ ಕುಷ್ಟಗಿ ತಾಲೂಕಿನ ಗುಮಗೇರಿ ಗ್ರಾಮದ ನಾಗಪ್ಪ ಮತ್ತು ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳೋಣ. ಕಟ್ಟು ತಲೆ ಅಂತರನ ನೆನಬೇಕು ಪಾಂಚ ಪಾಂಡವರ ಧರ್ಮಾರೋ ಕಟ್ಟು ತಲೆ ಅಂತವರ ನೆನಬೇಕು ಪಾಂಚ ಪಾಂಡವರ ಧರ್ಮಾರೋ ಅಂತೆಯ ಕಟ್ಟು ತಲೆ ಅಂತರನ ನೆನಬೇಕು ಪಾಂಚ ಪಾಂಡವರ ಧರ್ಮಾರೋ ಕಾಟು ತಲೆಯಂತವರ ನೆನಿರೇಕೋ ಪಾಂಚ ಪರಮಾರ ಧರ್ಮಾರೋ ಪಾಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ ಪಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ ಪಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ ಪಂಚದಂತೆ ಅಂತೆಯ ಕಟ್ಟು ತಲೆ ಅಂತರನ ನೆನಬೇಕ ಪಾಂಚ ಪಾಂಡವರ ಧರ್ಮಾರೋ ಅಂತೆಯ ಕಟ್ಟು ತಲೆ ಅಂತವರ ನೆನಬೇಕ ಪಾಂಚ ಪಾಂಡವರ ಧರ್ಮಾರೋ ಪಾಂಚ ಪಾಂಡವರ ಧರ್ಮಾರನ ನೆನದಾರ ಚಿಂತಿಲ್ಲದಂತೆ ಸಾಯವೋ ಪಂಚ ಪಾಂಡವರ ನೆನದಾರ ಧರ್ಮಾರಂತೆ ಚಿಂತಿಲ್ಲದಂತೆ ಸಾಯವೋ ಓ ಮುತ್ತಿನ ಮೋಗತೆನ ಕರ ಸೊಲದಿಲ್ಲ ಕನೇನಾರ ಮಗಳವ್ವ ಮುತ್ತಿನ ಮೋಗತೆನ ಕರ ಸೊಲದಿಲ್ಲ ಕನೇನಾರ ಮಗ ಮುತ್ತಿನ ಮೋಗತೆನ ಕರ ಸೊಲದಿಲ್ಲ ಕನೇನಾರ ಮಗಳವ್ವ ಕನೇನಾರ ಮಗಳವ್ವ ಗುಮಗೇರಿ ಗರಚೇನ ಗುಡಿಯ ಕರೆ ದೂರಗೋ ಕನೇನಾರ ಮಗಳವ್ವ ಗುಮಗೇರಿ ಗರಚೇನ ಗುಡಿಯ ಕರೆ ದೂರಗೋ ಓ ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣಾರೋ ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಅರೇ ಶರಣಾರೋ ಕುಲದಲ್ಲೇ ಕುರುಬರ ಬೆಡಗಾಲಲ್ಲಾರ ಜಡಿ ಮಂಟಿಗೆ ಶರಣಾರೋ ಕುಲದಲ್ಲೇ ಕೊರುಬಾರೋ ಗಡಗಾಲಲ್ಲಾರೋ ಜಡಿ ಮಂಟಿಗೆ ಶರಣಾರೋ ಜಡಿ ಮಂಟಿಗೆ ಶರಣರ ಜ್ಞಾನ ಅಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನೋ ಗಾಲಲ್ಲಾರೋ ಜಡಿ ಮಂಟಿಗೆ ಶರಣಾರೋ ಜಡಿ ಮಂಟಿಗೆ ಶರಣರ ಜ್ಞಾನ ಅಪ್ಪಯ್ಯ ಬಡವರಿಗೆ ಭಕ್ತಿ ನೀಡಾನೋ ಅಂತ್ಯ ಕಟ್ಟು ಬ್ಯಾಸಿಗೆ ಬಿಸಲಾಗಿದ್ದೇ ಕೋಗಾಲಿ ಆಗಾರ ಬಾಳಾಡಗಿಯೋ ಬ್ಯಾಸಿಯ ಬಿಸಲಾಗಿದ್ದೇ ಕೋಗೇಲೆ ಆಗಾರ ಬಾಳಾಡಗಿಯೋ ಬ್ಯಾಸಿಗೆ ಬಿಸಲಾಗಿದ್ದೇ ಕೋಗಾಲಿ ಆಗಾರ ಬಾಳಾಡಕಿ ಯಾಸೆಯ ಬಿಸಲಾಗಿದ್ದೆ ಕೋಗೇಲೆ ಆಗಾರ ಬಾಳಾಡಗಿದು ಆಗಾರ ಬಾಳಾಡಕಿ ಅವನುದಾಗ ಕೂಜಾಡಿ ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ ಏಕ ಬಾವುದುಲೇ ದುಡಿಯುವನು ಏಕ ಬಾವುದುಲೇ ದುಡಿಯುವನು ನಂ ಬಸವ ನಾಕ ಪಾದ ಕ ಶಿವ ಶರಣು ಏಕ ಬಾವುದುಲೇ ಬಾವುದುಲೇ ದುಡೆಯುವರು ನಾಂ ಬಸವ ನಾಲ್ಕ ಪಾದ ಕ ಶಿವ ಶರಣು ಏಕ ಬಾವುದುಲೇ ದುಡೆಯುವರು ನಾಂ ಬಸವ ನಾಲ್ಕ ಪಾದ ಕ ಶಿವ ಶರಣು ಮೊದಲ ಗುಂಡಿಗೆ ಶರಣ ಶಂಕರ ಗಂಡಗ ಶರಣ. ಇದುವರೆಗೆ ಕುಷ್ಟಗಿ ತಾಲೂಕಿನ ಗುಮಗೇರಿ ಗ್ರಾಮದ ನಾಗಪ್ಪ ಹಾಗೂ ಸಂಗಡಿಗರಿಂದ ಹಂತಿ ಪದಗಳನ್ನು ಕೇಳುತ್ತಿದ್ದಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 7 ಗಂಟೆಯಾಗುತ್ತಲಿದೆ. ಈಗ ಏರ್ ನೆಕ್ಸ್ಟ್ ಪ್ರೋಗ್ರಾಂ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ವಿಷಯ ನನ್ನ ಕನಸಿನ ಭಾರತ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕುವೆಂಪು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆ